ಗೂಡಿನಲ್ಲಿ ಕುಟ್ಟು ಹೇಳಲಿಕ್ಕೆ ಬಂದು ಪಿಂಕದ ಕೊರವಂಕ ಗುಟ್ಟಾಗಿ ಕೇಳಕ್ ಹೋದೆ ಗುಂಡಿಗೆಯ ಸದ್ದು ಕೂಡ ಸುಮ್ಮನಿತ್ತು ಅಲ್ಲಿ ತನಕ ಅತ್ತ ಒಂದು ನವಿಲಿತ್ತು ಮೈನ ಪಕ್ಕ ಇತ್ತ ಪಾರಿವಾಳವಿತ್ತು ನನ್ನ ಪಕ್ಕ ಎಲ್ಲರದ್ದು ಒಂದೇ ಮಾತು ಎಲ್ಲರದ್ದು ಒಂದೇ ಕತೆ ಯಾರಿವರು ಚಲು ಏನೆಯುಳ ಪಲ್ಲವಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ನಲ್ಲಿ ಭಾಗವಹಿಸಲು ನಿಮಗೆ ಆಸಕ್ತಿ ಇದೆಯೇ? ನಿಮ್ಮ ಆಲೋಚನೆ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ. 1800-11-7800 ಈ ಉಚಿತ ದೂರವಾಣಿಗೆ ಕರೆ ಮಾಡಿ ಮಾತನಾಡಿ. ನಿಮ್ಮ ಮಾತುಗಳು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಇರಲಿ. ಉತ್ತಮವಾದ ಅಭಿಪ್ರಾಯ ವಿಷಯಗಳು ಸಂದೇಶಗಳು ಜುಲೈ 25 ಭಾನುವಾರ ಮನ್ ಕಿ ಬಾತ್ ನಲ್ಲಿ ಪ್ರಸಾರವಾಗಬಹುದು. ನಮೋ ಆಪ್ ಮೂಲಕ ಅಥವಾ ಮೈ ಗೌ ಫೋರಂನಲ್ಲಿ ಬರೆದು ತಿಳಿಸಬಹುದು. 1922 ಈ ದೂರವಾಣಿಗೆ ಕರೆ ಮಾಡಿ ನಿಮಗೆ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ ಸಲಹೆ ನೀಡಿ. ಜುಲೈ 25 ಭಾನುವಾರ ಬೆಳಿಗ್ಗೆ 11 ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಹರಿದು ಬರಲಿ ಮನದ ಮಾತಿಗೆ ನಿಮ್ಮ ಮುಕ್ತ ಮಾತು. ಮನಸ್ಸಿನ ಕಣ್ಣಿಗೆ ಮಣ್ಣಿರಚಿ ಅವಿತಿರಲು ಆಗುವುದಾ? ಪ್ರೀತಿಯ ಎದುರಲ್ಲಿ ನಿಜವಾಗಿ ಹುಸಿಯಾಟ ಸಾಗುವುದಾ? ಮಾತಿಗೆ ಕಿವಿ ಮುಚ್ಚಿ ಬರೆದಿರಲು ಬಯಸುವೆಯ. ಹೆಣ್ಣಿನ ಪ್ರಾಣವ ಪಾದಗಳ ತುದಿಯಲ್ಲಿ ನಿಲ್ಲಿಸುವೆಯ. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ ಕೇಳೆ ಅಂದದ ಭರಸಿ. ರಾಜೇಶ್ ಕೃಷ್ಣನ್ ಮತ್ತು ನಂದಿತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ ದರ್ಶನ್ ಅಭಿನಯದ ಧರ್ಮ ಚಿತ್ರದ ಹಾಡು. ಸಾಹಿತಿ ಮತ್ತು ಸಂಗೀತ ಹಂಸಲೇಖ ಅವರದು. ಸಂಜಮ ಕೂಡದೆ ರಾಗಗಳು ಹುಟ್ಟುವುದೇ ರಾಧೇ ಶ್ಯಾಮ ಸಂಧಿಸದೆ ಒಲವ ನದಿ ಹರಿಯುವುದೇ. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ ಕೇಳೆ ಅಂದದ ಅರಸಿ. ಮತ್ತನು ತಂದ ಆ ಮೊದಲ ಚುಂಬನ